ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಕೃಷಿ ದರ ನಿಗದಿ ಮತ್ತು ಗುಣಮಟ್ಟ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ವಿಜ್ಞಾನಿಯಾದ ಜಿಬಿ ಸ್ಮಿತಾ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದು ಆತ್ಮನಿರ್ಭರ್ ಭಾರತ್ ಯೋಜನೆ ಅಡಿಯಲ್ಲಿ ಕೃಷಿಗೆ ಸಿಗ್ತಕ್ಕಂತಹ ಬೆಲೆ ಮತ್ತೆ ಗುಣಮಟ್ಟದ ಖಾತ್ರಿ, ಇದರ ಬಗ್ಗೆ ನಾವು ಇವತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಯಾಗಿರ್ತಕ್ಕಂತಹ ಡಾಕ್ಟರ್ ಜಿಬಿ ಸ್ಮಿತಾ ಅವರನ್ನು ಮಾತಾಡಿಸ್ತಾ ಇದ್ದೇನೆ. ನಮಸ್ಕಾರ ಸ್ಮಿತಾ. ನಮಸ್ತೆ. ಸಾಮಾನ್ಯವಾಗಿ ಆತ್ಮನಿರ್ಭರ್ ಭಾರತ್ ಅಂತ ಹೇಳಿದರೆ ಎಲ್ಲೋ ಒಂದ್ ಕಡೆ ಜನಗಳಿಗೆ ಆ ಪದ ಏನು ಅನ್ನೋ ಒಂದು ಗೊಂದಲ ಇದೆ. ಅದ್ರ ಬಗ್ಗೆ ಮೊದಲು ಒಂದ್ ಸ್ವಲ್ಪ ಹೇಳಿ, ನಂತರ ನಾವು ವಿಷಯಕ್ಕೆ ಹೋಗೋಣಂತೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರು 12/2021 ಈ ಆತ್ಮ ನಿರ್ಭರ್ ಭಾರತ್ ಅಭಿಯಾನ ಅಂತ ಹೊಸ ಆರ್ಥಿಕ ಯೋಜನೆಯನ್ನ ಇಡೀ ರಾಷ್ಟ್ರಕ್ಕೆ ಪ್ರಸ್ತುತ ಮಾಡ್ತಾರೆ. ಆತ್ಮ ನಿರ್ಭರ್ ಅಂತ ಅಂದ್ರೆ ಏನು ಇಲ್ಲ, ಅದೊಂದು ಸ್ವಾವಲಂಬಿ ಅಂತ. ಸ್ವಾವಲಂಬಿ, ನಾವು ಸ್ವಾವಲಂಬಿ ಆಗ್ಬೇಕು, ದೇಶ ಸ್ವಾವಲಂಬಿ ಆಗ್ಬೇಕು ಅಂತ. ಅದ್ರಡಿ ಏನಪ್ಪ ಅಂತಂದ್ರೆ, ನಾವು ವ್ಯಾಖ್ಯಾನ ಮಾಡೋದಿದ್ರೆ, ನಾವು ಬೆಳೆದಂತಹ ಬೆಳೆಗಳಿಗೆ ರೈತರು ಸ್ಥಳೀಯ ಮಾರುಕಟ್ಟೆಯನ್ನ ನಾವು ನಮ್ಮ ದೇಶದಲ್ಲೇ ಕಂಡುಕೊಳ್ಳೋದು, ಹಾಗೆ ಸ್ಥಳೀಯರೊಂದಿಗೆ ನಾವು ವ್ಯಾಪಾರ ವಹಿವಾಟು ನಡೆಸುವಂತದ್ದು. ಈಗ ಲಾಕ್ಡೌನ್ ಟೈಮಲ್ಲಿ ನಮಗೆ ಸಾಕಷ್ಟು ನಾವು ಮಾರ್ಕೆಟಿಂಗ್ ಸಮಸ್ಯೆಯನ್ನ ನಾವು ನೋಡಿದ್ವಿ. ಬೇರೆ ದೇಶಗಳಿಗೆ ರಫ್ತು ಮಾಡುವಂತದ್ದಲ್ಲಿ ನಮಗೆ ಸೊ ಮಾಡಕ್ ಆಗ್ಲಿಲ್ಲ ಅಂತಲ್ಲಿ ವಹಿವಾಟು ಎಲ್ಲ ನಿಂತು ಹೋಗಿತ್ತು. ಹಾಗಾಗಿ ನಾವು ಸ್ಥಳೀಯರೊಂದಿಗೆ ಈ ವ್ಯಾಪಾರ ವಹಿವಾಟು ಮಾಡೋ ಅಂತದ್ದಾಗಿರಬಹುದು, ಸ್ಥಳೀಯ ವಸ್ತುಗಳ ಖರೀದಿ ಮಾಡುವಂತದ್ದು, ನಾವು ವಿದೇಶಿ ವಸ್ತುಗಳ ಕಡೆ ಮಾರು ಹೋಗ್ಲಂಗೆ ಸ್ಥಳೀಯ ವಸ್ತುಗಳನ್ನೇ ಖರೀದಿ ಮಾಡಿ, ಹಾಗೆ ನಮ್ಮ ದೇಶೀಯ ಏನು ಉತ್ಪಾದಕರ ಹಿತಚಿಂತನೆಯನ್ನ ನಾವು ಕಾಪಾಡಿ, ಹಾಗೆ ಅವರ ಒಂದು ಕಸಬನ್ನ ನಾವು ಬಲವರ್ಧನೆ ಮಾಡುವುದರೊಂದಿಗೆ ನಮ್ಮ ದೇಶವನ್ನ ನಾವು ಇವತ್ತು ಸ್ವಾವಲಂಬಿಯಾಗಿ ಮಾಡಬೇಕು. ಹಾಗೇನೆ ಈ ಕೊರೋನಾದಿಂದ ನಾವೇನ ಅನುಭವಿಸ್ತಿರುವ ಈ ಆರ್ಥಿಕ ಸಂಕಟದಿಂದ ನಾವು ದೂರ ಆಗ್ಬೇಕು. ಆತ್ಮ ನಿರ್ಭರ್ ಅಂದ್ರೆ ಸ್ವಾವಲಂಬಿ, ಸ್ವಾವಲಂಬಿ ಭಾರತ ಆಗಬೇಕು. ಸ್ವಾವಲಂಬಿ ಭಾರತ ಆಗಬೇಕು ಅಂತಂದ್ರೆ ರೈತರು ಅವರ ಬೆಳೆದಂತಹ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗಬೇಕು. ಉತ್ತಮ ಬೆಲೆ ಸಿಗಬೇಕು ಅಂತಂದ್ರೆ ಅವರು ಕೃಷಿ ಚಟುವಟಿಕೆನಲ್ಲಿ ತೊಡಗಿಸ್ಕೋಬೇಕು. ಕೃಷಿ ಚಟುವಟಿಕೆನಲ್ಲಿ ತೊಡಗಿಸ್ಕೋಬೇಕು ಅಂತಂದ್ರೆ ಅವರಿಗೆ ಪೂರ್ಣ ಪ್ರಮಾಣದ ಹಣಕಾಸಿನ ನೆರವು ನೀಡಬೇಕು. ಇದೆಲ್ಲದರ ಪರಿಣಾಮವಾಗಿ ನಾವು ಕೃಷಿ ಉತ್ಪನ್ನಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡೋದಕ್ಕೆ ಯಾವಾಗ ನಮಗೆ ಸಾಧ್ಯ ಆಗತ್ತೆ ಆಗ ನಾವು ಸ್ವಾವಲಂಬಿಗಳಾಗ್ತೇವೆ. ಇದು ಪ್ರಧಾನಮಂತ್ರಿಗಳ ಆಶಯ ಅನ್ನೋ ಒಂದು ಮಾತು. ಕೆಲವರು ಸಾಂಪ್ರದಾಯಿಕ ಬೆಳೆಗಳನ್ನೇ ಬೆಳೀತಾ ಹೋಗ್ತಾರೆ, ಇನ್ ಕೆಲವರು ಆಧುನಿಕ ತಂತ್ರಜ್ಞಾನವನ್ನ ಉಪಯೋಗ ಮಾಡಿಕೊಂಡು ಬೆಳೀತಾ ಹೋಗ್ತಾರೆ. ಹೀಗಿರ್ಬೇಕಾದ್ರೆ ತಾವು ರೈತರು ಯಾವ ರೀತಿ ಪಡಿಪಾಟ್ಲು ಅಥವಾ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ಇದರ ಬಗ್ಗೆ ಒಂದೆರಡು ಮಾತು. ರೈತರು ಏನಾಗ್ತಿದೆ ಅಂತಂದ್ರೆ, ನಾವು ಒಂದೇ ಬೆಲೆಗೇನೆ ಕೂಡ ನಾವು ಮಾರು ಹೋಗ್ತಿದೀವಿ. ಏನಂತಂದ್ರೆ ನಮ್ಮ ಒಂದು ವಾಣಿಜ್ಯ ಬೆಳೆ ಅಂತಂದ್ರೆ ಅಡಿಕೆ ಮತ್ತೆ ಶುಂಠಿ ಇದೆ. ಈಗ ಎಲ್ಲಾ ರೈತರು ಅಡಿಕೆನೆ ಬೆಳೆಯೋದಲ್ಲಿ ಸೊ ಏನಾಗದ, ಅಧಿಕ ನಮ್ಗೆ ಉತ್ಪಾದನೆ ಆದಾಗ ಆಟೋಮೆಟಿಕಲ್ಲಿ ಬೆಲೆಯಲ್ಲಿ ಕುಸಿತ ಕಾಣ್ತೀವಿ. ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ಅಡಿಕೆ ಬೆಳಿಬೇಕು, ಅದ್ರ ಜೊತೆಗೇನೆ ಅಂತರ ಬೆಳೆಗಳಾಗಿರ್ಬೋದು, ದ್ವಿದಳ ಧಾನ್ಯದ ತರಕಾರಿಗಳನ್ನ ಕೂಡ ಬೆಳ್ಕೋಬಹುದು, ಹೂವಿನ ಬೆಳೆಗಳನ್ನ ಬೆಳ್ಕೋಬಹುದು. ನಂತರ 10 ವರ್ಷ ಮೇಲ್ಪಟ್ಟ ಅಡಿಕೆ ತೋಟದಲ್ಲಿ ಈ ವಾಣಿಜ್ಯ ಬೆಳೆಗಳಾದ ವೀಳ್ಯದೆಲೆ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ವೆನಿಲಾ, ಹಾಗೇನೆ ಸಾಂಬಾರು ಪದಾರ್ಥಗಳಾದಂತಹ ಜಾಯಿಕಾಯಿ, ಸರ್ವ ಸಾಂಬಾರು, ಈ ತರ ಎಲ್ಲಾ ವಿವಿಧ ಬೆಳೆಗಳನ್ನ ಬೆಳೆಗೊಂಡಾಗ ಮಾತ್ರ ರೈತ ಒಬ್ಬ ಪರಿಪೂರ್ಣ ರೈತ ಆಗೋದಿಕ್ಕೆ ಸಾಧ್ಯ. ಇದರಿಂದ ಏನಾಗುತ್ತೆ, ಆತ್ಮ ನಿರ್ಭರ್ ಯೋಜನೆಯಡಿ 15/2021 ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಕೃಷಿ ಮತ್ತು ಕೃಷಿ ಸಂಬಂಧಿತ ಏನು ಕ್ಷೇತ್ರಗಳಿಗೆ 3 ಆಡಳಿತ ಸುಧಾರಣೆಗಳನ್ನ 20,00,000 ಕೋಟಿ ಪ್ಯಾಕೇಜ್ ಅಡಿಯಲ್ಲಿ ಹೊಸ ಆರ್ಥಿಕ ಸುಧಾರಣೆಗಳನ್ನ ಕೈಗೊಂಡ್ರು. ಆ ಆರ್ಥಿಕ ಸುಧಾರಣೆಯಡಿ ಕೆಲವೊಂದು ಅಂಶಗಳನ್ನ ಬೆಲೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ದೇಶವನ್ನು ಉದ್ದೇಶಿಸಿ ಹೇಳಿದ್ದಾರೆ. ನಾವು ರೈತರು ಬೆಳೆಗಳನ್ನ ಬೆಳಿತೀವಿ, ಬೆಳೆಯುವ ಟೈಮಲ್ಲಿ ಬಿತ್ತನೆ ಟೈಮಲ್ಲಿ ಏನಾಗುತ್ತೆ, ನಮಗೆ ಮುಂದೆ ಸಿಗಬಹುದಾದಂತಹ ಬೆಲೆಗಳ ಬಗ್ಗೆ ನಮಗೆ ರೈತರಿಗೆ ಯಾವುದೇ ರೀತಿಯ ಒಂದು ಮಾಹಿತಿ ಇರೋದಿಲ್ಲ ಟೆಕ್ನಿಕಲ್ ಆಗಿ. ಸೊ ನಾವು ಇವತ್ತು ಬೆಲೆ ಸಿಗಬಹುದು ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ಬೆಳೆಗಳನ್ನ ಬೆಳೀತಾ ಹೋಗ್ತೀವಿ. ಈಗ ಕಾಮನ್ ಆಗಿ ಹೇಳ್ಬೋದು ಅಂತಂದ್ರೆ ಎಕ್ಸಾಂಪಲ್ ಆಗಿ ನಾವು ಇವಾಗ ಬಿತ್ತನೆ ಟೈಮಲ್ಲಿ ಟೊಮೆಟೋನ ರೇಟ್ ಸಿಗುತ್ತೆ ಅಂತ ಬೆಳಿತೀವಿ, ಲಾಸ್ಟ್ ಕಟಾವಿನ ಟೈಮಲ್ಲಿ ಬಂದಾಗ ನಮಗೆ ಸೊ ಬೆಲೆಗಳು ತೀರಾ ಏನಾಗುತ್ತೆ ಬೆಲೆಯಲ್ಲಿ ಕುಸಿತ ಕಾಣ್ತೀವಿ. ಆಗ ಏನಾಗುತ್ತೆ ರೈತನಿಗೆ ಆ ಖರ್ಚು ಮಾಡಿದ ಹಣ ಕೂಡ ಸೊ ಆ ಟೈಮಲ್ಲಿ ಅವರಿಗೆ ಸಿಗಲ್ಲ. ಈ ತರ ಏನಾಗುತ್ತೆ ರೈತ ಸಾಕಷ್ಟು ಬೆಲೆಗಳಲ್ಲಿ ಸಮಸ್ಯೆ ಕಾಣ್ತಿದ್ದಾನೆ. ಆಮೇಲೆ ನಂತರದಲ್ಲಿ ಸಮಸ್ಯೆಗಳನ್ನ ರೈತ ಎದುರಿಸಬಾರ್ದು, ಹಾಗೇನೆ ಬೆಳೆದಂತಹ ರೈತರಿಗೆ ಈ ಸಂಸ್ಕರಣೆ ಪ್ರೊಸೆಸಿಂಗ್ ಮಾಡುವಂತರು, ಹಾಗೇನೆ ಲಾರ್ಜ್ ಸ್ಕೇಲ್ ಅಲ್ಲಿ ರೈತರಿಂದ ಬೆಳೆದಂತಹ ಬೆಳೆಗಳನ್ನ ತಗೊಂಡ್ಬಿಟ್ಟು ಸೊ ನಂತರದಲ್ಲಿ ಒಂದು ಅಮೌಂಟಿಗೆ ರೈತರು ಬೆಳೆದ ಬೆಳೆಗಳನ್ನ ತಗೊಂಡು ಆಮೇಲೆ ಆ ಒಬ್ಬ ವ್ಯಾಪಾರಿ ಸರಿಯಾದ ಬೆಲೆ ಸಿಕ್ಕಾಗ ಮಾರಾಟ ಮಾಡುವಂತಾಗಿರ್ಬೋದು, ಹಾಗೇನೆ ಸಗಟು ಮತ್ತು ಚಿಲ್ಲರೆ ವ್ಯಾಪಾರಿಗಳು ಆಗಿರ್ಬೋದು, ರಫ್ತುದಾರರೊಂದಿಗೆ ನಮ್ಮ ರೈತರನ್ನ ಒಂದು ಚೌಕಟ್ಟು ಮಾಡಿಬಿಟ್ಟು ಆ ಚೌಕಟ್ಟಿನಡಿಯಲ್ಲಿ ಅವರಿಗೆ ಒಪ್ಪಂದದ ಮುಖಾಂತರ ಅವರಿಗೆ ಮಾರ್ಕೆಟ್ ನನ್ನ ಕಲ್ಪಿಸ್ಕೊಡುವಂತದ್ದು. ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ನ್ಯಾಯಯುತವಾಗಿರ್ಬೇಕು ಮತ್ತೆ ಪಾರದರ್ಶಕ ರೀತಿಯಲ್ಲಿ ರೈತರೊಂದಿಗೆ ಆ ವರ್ತಕರೆಲ್ಲ ಸೊ ಬೆಲೆಯಲ್ಲಿ ಒಂದು ಮೋಸ ಮಾಡ್ಲಂಗೆ ನೋಡ್ಕೊಂಡ್ಲಂಗೆ ಒಂದು ಚೌಕಟ್ಟನ್ನ ಈ ಆತ್ಮ ನಿರ್ಭರ್ ಭಾರತ್ ಯೋಜನೆಯಡಿ ಬೆಂಬಲ ಬೆಲೆಯನ್ನ ಫಿಕ್ಸ್ ಮಾಡಿರ್ತಾರೆ. ಅದರಿಂದ ನಮಗೆ ಏನಾಗುತ್ತೆ ಒಂದು ಖಚಿತ ಆದಾಯವನ್ನು ರೈತರು ಕೂಡ ನಿರೀಕ್ಷಿಸಬಹುದು. ಹಾಗೇನೆ ಒಂದು ಗುಣಮಟ್ಟವನ್ನು ಪ್ರಮಾಣೀಕರಿಸಿದಾಗ್ಲೇನೆ ರೈತರ ಒಂದು ಬೆಳೆಗಳು ಒಂದು ಉತ್ತಮ ಬೆಲೆಯಲ್ಲಿ ಮಾರಾಟ ಆಗೋದ್ರಿಂದ ಸೊ ಈ ಒಂದು ಗುಣಮಟ್ಟವನ್ನು ಪ್ರಮಾಣೀಕರಿಸೋದಕ್ಕೂ ಕೂಡ ಒಂದು ಚೌಕಟ್ಟನ್ನ ಸೊ ಈ ಒಂದು ಆತ್ಮ ನಿರ್ಭರ್ ಯೋಜನೆಯಡಿ ಕಲ್ಪಿಸಿಕೊಡಲಾಗುತ್ತೆ. ಕಲ್ಪಿಸಿಕೊಡಲಾಗತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ರೆ ಈ ರೈತರನ್ನ ಉತ್ತೇಜಿಸಬೇಕಾದ್ರೆ ಏನೇನು ಗಮನವನ್ನ ಇಟ್ಕೋಬೇಕಾಗತ್ತೆ? ಇವತ್ತು ರೈತ ಯಾವಾಗ್ಲೂ ಕೂಡ ಒಂದು ಬೆಳೆ ಬೆಳೆದಾಗ ಏನಾಗುತ್ತೆ ಬೆಲೆ ಸಿಗದೆ ಇದ್ದಾಗ ಏನಾಗುತ್ತೆ ಅವ್ರದ್ದು ಒಂದು ಕೃಷಿಗೆ ಹೂಡಿಕೆ ಮಾಡೋದನ್ನೇ ಇಂದು ಮುಂದೆ ನೋಡೋದು. ಹಾಗೆ ಯಾವುದೇ ರೀತಿ ಉತ್ತೇಜನ ಇಲ್ಲ ಅಂತಂದ್ರೆ ಕೃಷಿ ಮಾಡುವಂತಹ ಕೃಷಿಕರಿಗೆ ಯಾವುದೇ ರೀತಿ ಹುಮ್ಮಸ್ ಬರೋದಿಲ್ಲ, ಯಾವಾಗ್ಲೂ ನಷ್ಟನೇ ಕಾಣ್ತೀವಿ, ಅಗ್ರಿಕಲ್ಚರ್ ಇಂದ ಏನು ಲಾಭ ಅನ್ನೋ ಒಂದು ಮೈಂಡ್ ಅಲ್ಲಿ ಬರಬಾರ್ದು. ಹಾಕಿದ ಬಂಡವಾಳನು ಕೂಡ ಬರದೇ ಇದ್ದಾಗ ರೈತರು ಸಾಕಷ್ಟು ಒಂದು ಜಿಗುಪ್ಸೆ ಹೊಂದುತ್ತಾರೆ. ಆದ್ರಿಂದ ನಮ್ಮ ಒಂದು ಸರ್ಕಾರ ಕೃಷಿ ಉತ್ಪಾದನೆಯಲ್ಲಿ ರೈತರಿಗೆ ಹೆಚ್ಚಿನ ಹೂಡಿಕೆ ಮಾಡಲು ಅವ್ರನ್ನ ಹುರಿದುಂಬಿಸಲು ಉತ್ತೇಜನ ಕೊಡಲು ತಾವು ಬೆಳೆದಂತಹ ಕೃಷಿ ಉತ್ಪನ್ನಗಳಿಗೆ ಬೆಲೆ ನೀತಿಯನ್ನ ರೂಪಿಸಿದೆ. ಆ ಬೆಲೆ ನೀತಿಯ ಪ್ರಕಾರ ಪ್ರತಿ ವರ್ಷ ಸರ್ಕಾರ ಪ್ರಮುಖ ಕೃಷಿ ಉತ್ಪನ್ನಗಳಿಗೆ ಈ ಬೆಂಬಲ ಬೆಲೆಗಳನ್ನ ಘೋಷಿಸುತ್ತೆ, ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತೀವಿ. ಆ ಒಂದು ಬೆಂಬಲ ಬೆಲೆಯನ್ನ ಘೋಷಿಸುವುದರ ಮುಖಾಂತರ ರೈತರಿಗೆ ನಾವು ಅವ್ರು ಖರ್ಚು ಮಾಡಿದ್ದ ಏನು ಒಂದು ಬಂಡವಾಳ ಅಷ್ಟು ಬರೆದಿದ್ರು ಕೂಡ ಒಂದು ಕನಿಷ್ಠ ಒಂದು ಬೆಂಬಲ ಬೆಲೆಯನ್ನ ಸರ್ಕಾರ ಘೋಷಿಸುತ್ತೆ. ಅದು ಏನಪ್ಪಾ ಅಂತಂದ್ರೆ ಆ ಘೋಷಣೆ ಮಾಡ ಒಂದು ಹಂತದಲ್ಲಿ ಕೆಲವೊಂದು ಪ್ರಮುಖ ಅಂಶಗಳನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ಅವೇನಂತಂದಾಗ ಈ ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗ ಅಂತ CACP ಒಂದು ಆಯೋಗ ಇದೆ. ಈ ಆಯೋಗ ಬೆಲೆಗಳನ್ನ ಶಿಫಾರಸು ಮಾಡುವಾಗ ಪ್ರಮುಖ ಅಂಶಗಳನ್ನ ಗಣನೆಗೆ ತೆಗೆದುಕೊಳ್ಳುತ್ತೆ. ಅಂದ್ರೆ ರೈತ ಖರ್ಚು ಮಾಡಿದ ಒಟ್ಟು ಉತ್ಪಾದನಾ ವೆಚ್ಚ, ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ನ ನಾವು ಕನಿಷ್ಠ ಬೆಂಬಲ ಬೆಲೆಯನ್ನ ಒಂದು ಬೆಳೆಗೆ ಘೋಷಿಸಬೇಕಾದಾಗ ಆ ಒಂದು ಆಯೋಗ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುತ್ತೆ. ಆಗ ಏನೆಲ್ಲ ಅಂಶ ಆ ಒಂದು ಆಯೋಗ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂದ್ರೆ ಒಟ್ಟು ಉತ್ಪಾದನಾ ವೆಚ್ಚ, ರೈತ ಒಂದು ಬೆಳೆ ಬೆಳಿಬೇಕಾದಾಗ ಕೈಗೊಂಡಂತಹ ಖರ್ಚು ಮಾಡಿದ ಒಟ್ಟು ಉತ್ಪಾದನಾ ವೆಚ್ಚ, ಆ ಬೆಳೆಗೆ ಮಾರುಕಟ್ಟೆಯಲ್ಲಿ ಏನಿದೆ ಟ್ರೆಂಡ್ ಅಂದ್ರೆ ಪ್ರವೃತ್ತಿ ಏನಿದೆ ಅಂದ್ರೆ ಅದಕ್ಕೆ ಎಷ್ಟು ಮಾರ್ಕೆಟ್ ಅಲ್ಲಿ ಬೇಡಿಕೆ ಇದೆ, ಹಾಗೇನೆ ಆ ಒಂದು ಬೆಳೆಗೆ ಮಾರುಕಟ್ಟೆಯಲ್ಲಿ ಪೂರೈಕೆಯ ಪರಿಸ್ಥಿತಿ ಏನಿದೆ, ಹಾಗೆಯೇ ಈ ಒಂದು ಬೆಂಬಲ ಬೆಲೆಯಿಂದ ರೈತಗೆ ಖರ್ಚು ಮಾಡಿರ್ತಾನೆ ಅವನ ಜೀವನ ಮಟ್ಟನೆ ಅಷ್ಟೊಂದು ಇದಿರೋದಿಲ್ಲ, ಹಾಗಾಗಿ ಅವನು ಕನಿಷ್ಠ ಬೆಂಬಲ ಬೆಲೆ ತಗೊಂಡಾಗ ಅವನ ಜೀವನದ ವೆಚ್ಚ ಪರಿಣಾಮ ಬೀರದೇ ಇರುವಂತದ್ದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಬೆಲೆಯ ಪರಿಸ್ಥಿತಿ ಏನಿದೆ ಈ ಎಲ್ಲಾ ಅಂಶಗಳನ್ನ ತೆಗೆದುಕೊಂಡು ಕೃಷಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗ ಒಂದು ಬೆಲೆಯನ್ನ ಸರ್ಕಾರದ ಮುಂದೆ ಇಡುತ್ತೆ. ಕನಿಷ್ಠ ಬೆಂಬಲ ಬೆಲೆ ಅಂತ ತಾವು ಹೇಳಿದ್ರಿ, ಈ ಕನಿಷ್ಠ ಬೆಂಬಲ ಬೆಲೆನ ಘೋಷಣೆ ಮಾಡಬೇಕಾದ್ರೆ ಅದರ ಹಿಂದೆ ಇರತಕ್ಕಂತಹ ಉದ್ದೇಶಗಳೇನು ಅಥವಾ ಅನುಕೂಲಗಳೇನು? ಸರ್ಕಾರ ಒಂದು ಕನಿಷ್ಠ ಬೆಂಬಲ ಬೆಲೆ ಘೋಷಿಸುತ್ತೆ ಒಂದು ಬೆಳೆಗಳಿಗೆ ಅಂತ ಅಂದ್ರೆ ಆ ಆಯೋಗ ರೈತರನ್ನು ಮತ್ತೆ ಗ್ರಾಹಕರ ಎರಡು ಇಬ್ಬರದು ಕೂಡ ಹಿತಾಸಕ್ತಿಗಳನ್ನ ಉಳಿಸ್ಕೋಬೇಕಾಗುತ್ತೆ. ಕೊಡಂತಹ ಬೆಲೆ ರೈತರಿಗೇನು ಕೂಡ ಪರಿಣಾಮ ಬೀರಬಾರ್ದು, ಗ್ರಾಹಕರ ಮೇಲೂ ಕೂಡ ಪರಿಣಾಮ ಬೀರಬಾರ್ದು. ಈ ಎರಡು ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಆಯೋಗ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಿಸುತ್ತೆ. ಈ ಬೆಂಬಲ ಬೆಲೆಯನ್ನ ನಾನು ಘೋಷಿಸಿದ ಉದ್ದೇಶ ಹೇಳಿದ್ದೀನಿ, ರೈತರ ಹಿತಾಸಕ್ತಿನ ಕಾಪಾಡಲು ಅವರ ಒಂದು ಸ್ವಾವಲಂಬನೆಯ ಅಗತ್ಯಗಾಗಿ ನಮ್ಮ ಸರ್ಕಾರ 24 ಪ್ರಮುಖ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಿಸಿದೆ. ಉದ್ದೇಶ ಏನಪ್ಪ ಅಂತಂದ್ರೆ, ಅಧಿಕ ಉತ್ಪಾದನೆ ಇದ್ದಾಗ ಬೆಳೆಗಳಿಗೆ ಆಟೋಮ್ಯಾಟಿಕಲಿ ಈ ಬೆಲೆಯಲ್ಲಿ ಕುಸಿತ ಕಾಣ್ತೀವಿ. ಹಾಗೇನೆ ಅಧಿಕ ಉತ್ಪಾದನೆ ಇದ್ದಾಗ ಏನಾಗುತ್ತೆ, ಬೆಲೆ ಕುಸಿತ ಕಾಣ್ತೀವಿ. ಹಾಗೇನೆ ಈ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದ ಪರಿಸ್ಥಿತಿ ಬಂದಾಗ ಏನಾಗುತ್ತೆ, ರೈತರು ತಮ್ಮ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಇರೋದ್ರಿಂದ ಏನಾಗುತ್ತೆ, ಅವ್ರು ಒಂದ್ ಸ್ವಲ್ಪ ನಮಗೆ ಬೆಂಬಲ ಬೆಲೆ ಆದ್ರೂ ಸಿಗುತ್ತೆ, ನಮ್ಮ ಒಂದು ಹಾಕಿದ ಒಂದು ಬಂಡವಾಳ ಕೂಡ ಬರುತ್ತೆ ಅಂತ ಅವರು ಒಂದು ಕಾನ್ಫಿಡೆಂಟ್ ಆಗಿರೋದ್ರಿಂದ ಅವರ ಶಕ್ತಿನೂ ಕೂಡ ನಾವು ಕಾಪಾಡಬಹುದು. ಹಾಗೇನೆ ಬೆಂಬಲ ಬೆಲೆ ಸಿಗೋದ್ರಿಂದ ಏನಾಗುತ್ತೆ, ಬೇರೆ ಬೆಳೆ ಬೆಳೆದು ಕೈ ಸುಟ್ಕೊಳ್ಳೋದಕ್ಕಿಂತ ನಮ್ಮ ದೇಶದಲ್ಲೇನೆ ಬಳಕೆ ಮಾಡುವಂತಹ ಅಗತ್ಯ ವಸ್ತುಗಳನ್ನ ನಾವು ಪೂರೈಕೆಯನ್ನು ಕೂಡ ಮಾಡ್ಕೋಬಹುದು. ಹಾಗೆ ಕೆಲವೊಂದು ಕೃಷಿ ಉತ್ಪನ್ನಗಳಲ್ಲಿ ಬೆಲೆ ಸ್ಥಿರತೆಯನ್ನ ಕಾಪಾಡೋದು ಒಂದು ಪ್ರಮುಖವಾದ ಅಂಶ ಆಗಿದೆ. ಬೆಲೆ ಸ್ಥಿರತೆನೆ ಇಲ್ಲ ಅಂತಂದ್ರೆ ರೈತರಿಗೆ ಏನಾಗುತ್ತೆ, ಯಾವ ಬೆಳೆ ಬೆಳಿಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸ್ಥಿರತೆ ಇದ್ದಾಗ ಏನಾಗುತ್ತೆ, ಒಂದೇ ಬೆಳೆಯನ್ನ ಬೆಳೀತಾರೆ. ಬೆಲೆಯಲ್ಲೇ ಅಸ್ಥಿರತೆ ಇದ್ದಾಗ ರೈತರಿಗೆನೆ ಕನ್ಫ್ಯೂಷನ್, ಯಾವ ಬೆಳೆ ಬೆಳೆಯೋದು ಅನ್ನೋದು ಅವರಿಗೆ ಸ್ಥಿರತೆನೆ ಇರೋದಿಲ್ಲ. ಆಮೇಲೆ ಈ ದೇಶಗಳ ನಡುವೆನೇನೆ ಪ್ರದೇಶದಿಂದ ಪ್ರದೇಶಕ್ಕೆ ಈ ಬೆಳೆಗಳ ನಡುವೆ ವ್ಯತ್ಯಾಸ ಕಂಡಾಗ ರೈತರು ಕೂಡ ಕನ್ಫ್ಯೂಷನ್ ಆಗ್ತಾರೆ. ಈ ಒಂದು ಬೆಲೆಗಳ ವ್ಯತ್ಯಾಸವನ್ನ ತೆಗೆದುಹಾಕಲು ಕೂಡ ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಕೂಲ ಮಾಡಿಕೊಡುತ್ತೆ. ಹಾಗೇನೆ ಒಂದು ಕೃಷಿ ಉತ್ಪನ್ನಗಳ ಏನು ಉತ್ಪಾದನೆ ಆಗಿರ್ಬೋದು, ಈ ರಫ್ತನ್ನು ಕೂಡ ನಾವು ಹೆಚ್ಚು ಬೆಳೆದು ಬೇರೆ ಒಂದು ರಾಜ್ಯಕ್ಕೆ ದೇಶಕ್ಕೆ ಕೂಡ ರಫ್ತು ಮಾಡಲು ಉತ್ತೇಜಿಸಲು ಕೂಡ ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ನಮ್ಮ ದೇಶದಲ್ಲಿ ಏನು ವಿವಿಧ ಕೈಗಾರಿಕೆಗಳಿದಾವಲ್ಲ, ಆ ಒಂದು ಕೈಗಾರಿಕೆಗಳಿಗೆ ಸಮಂಜಸವಾದ ಒಂದು ಉತ್ತಮವಾದ ಬೆಲೆಯಲ್ಲಿ ನಾವು ಕಚ್ಚಾ ವಸ್ತುಗಳನ್ನ ಈ ಒಂದು ಬೆಂಬಲ ಬೆಲೆಯ ಮುಖಾಂತರ ನಾವು ಒದಗಿಸಬಹುದು. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬೆಳೆಯುವಂತಹ ಬೆಳೆಗಳು ಒಂದೇ ಆದರೂ ಬೆಂಬಲ ಬೆಲೆ ಬೇರೆ ಬೇರೆ ಆಗೋದ್ರಿಂದ ರೈತರು ಒಂದು ರೀತಿ ಕನ್ಫ್ಯೂಷನ್ಗೆ ಒಳಗಾಗ್ತಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ರೆ, ಒಂದು ಪ್ರಶ್ನೆ ಏನು ಅಂತಂದ್ರೆ, ಸಾಮಾನ್ಯವಾಗಿ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅನ್ನ ನಾವು ತಗೊಂಬಣಂತೆ, ಈ ಹಲಸಿನ ಹಣ್ಣು ಅಂತ ತಿಳ್ಕೊಳ್ಳಿ. ಈಗ ಸಾಮಾನ್ಯವಾಗಿ ಹೇಳೋ ಮಾತು ಏನು ಅಂತಂದ್ರೆ, ಬಯಲು ಸೀಮೆನಲ್ಲಿ ಬೆಳೆಯುವಂತಹ ಹಣ್ಣುಗಳು ಏನಿದಾವೆ ಅವುಗಳ ರುಚಿಗೆ ಸಮವಾಗಿ ಈ ಮಲೆನಾಡು ಸೀಮೆನಲ್ಲಿ ಬರೋದಿಲ್ಲ ಅನ್ನೋ ಒಂದು, ಹಲಸಿನ ಹಣ್ಣು ಇರ್ಬೋದು ಅಥವಾ ಪೇರಲೆ ಹಣ್ಣು ಇರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಹಣ್ಣುಗಳಿರ್ಬೋದು, ಈ ರೀತಿಯಾಗಿ ಇದ್ದಾಗ ಇದಕ್ಕೆ ಹಣ್ಣುಗಳು ನೋಡೋದಕ್ಕೆ ಒಂದೇ ರೀತಿಯಾಗಿ ಕಾಣ್ತವೆ, ಇದರ ಕ್ವಾಲಿಟಿನ ಹೇಗೆ ಅಸೆಸ್ ಮಾಡೋಕ್ಕಾಗತ್ತೆ? ಕ್ವಾಲಿಟಿ ಅಂತ ಅಂದಾಗ ನಾವು ಉದಾಹರಣೆಗೆ ತಗೊಳೋದಾದ್ರೆ ಪಪ್ಪಾಯ ಬಂದು, ಪಪ್ಪಾಯ ಬೆಳೆ ಬೆಳಿಬೇಕು ಅಂದರೂ ಸಾಕಷ್ಟು ಪ್ರಮಾಣದಲ್ಲಿ ಉಷ್ಣವಲಯದ ವಾತಾವರಣ ಬೇಕಾಗುತ್ತೆ. ಈ ಕಡೆ ಮಲೆನಾಡಿಗೆ ನಾವು ಬಂದಾಗ ಏನಾಗುತ್ತೆ, ಮಳೆ ಜಾಸ್ತಿ ಆಗಿರುತ್ತೆ. ಮಳೆ ಬಂದಲ್ಲಿ ಏನಾಗುತ್ತೆ, ಏನೋ ಸಾಕಷ್ಟು ರೋಗ ಕೀಟ ಆಗಿರ್ಬೋದು, ಮತ್ತೆ ಒಂದು ಆ ಬೆಳೆಗೆ ಬೇಕಾದಂತ ಒಂದು ವಾತಾವರಣ ಇಲ್ಲದೆ ಇರೋದ್ರಿಂದ ಈ ಒಂದು ಮಲೆನಾಡಲ್ಲಿ ಆ ಒಂದು ಬೆಳೆ ಉತ್ತಮವಾಗಿ ಬರೋದಿಲ್ಲ. ಅದೇ ಉಷ್ಣವಲಯ ವಾತಾವರಣದ ಬೆಳೆ ಆಗಿರೋದ್ರಿಂದ ಚೆನ್ನಾಗೂ ಬರುತ್ತೆ ಕೂಡ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಉತ್ತಮ ರೀತಿಯಲ್ಲಿ ಕೂಡ ಬರುತ್ತೆ. ಹಾಗೇನೆ ನಮಗೆ ಅತಿ ಹೆಚ್ಚು ರೋಗ ಕೀಟದ ಬಾಧೆನು ಕೂಡ ಉಷ್ಣವಲಯದಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ಈ ಪಪ್ಪಾಯ ಬೆಳೆನೆ ಒಂದು ನಾವು ಎಕ್ಸಾಂಪಲ್ ಆಗಿ ತಗೊಂಡು ಸೊ ಇದನ್ನ ನಾವು ಹೇಳ್ಬಹುದು. ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳಿದ್ರಿ, ಈ ಕನಿಷ್ಠ ಬೆಂಬಲ ಬೆಲೆಗೆ ಯಾವ್ಯಾವ ಕೃಷಿ ಬೆಳೆಗಳು ಸೇರ್ಕೊಳ್ತವೆ? ಸರ್ಕಾರ 24 ಬೆಳೆಗಳಿಗಷ್ಟೇನೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ. ಅದರಂತೆ ಗೋಧಿ ಇದೆ, ಬಾರ್ಲಿ, ಬಾಜ್ರ, ಕಡಲೆ, ಸೂರ್ಯಕಾಂತಿ, ಕುಸುಬೆ, ಸಾಸಿವೆ, ಸೋಯಾಬೀನು, ಕಬ್ಬು, ಮತ್ತೆ ಶೇಂಗಾ, ಭತ್ತ, ಜೋಳ ಆಗಿರ್ಬೋದು, ಮೆಕ್ಕೆಜೋಳ, ರಾಗಿ, ಎಳ್ಳು, ಮತ್ತೆ ಹತ್ತಿ, ಜೂಟ್, ಹೀಗೆ 24 ಪ್ರಮುಖ ಬೆಳೆಗಳಿಗೆ ಈ ಒಂದು ಬೆಂಬಲ ಬೆಲೆಯನ್ನ ಘೋಷಿಸಿದೆ. ಈ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅನ್ನೋದಾದರೆ ಇದಕ್ಕೆ ಪೂರಕವಾಗಿ ಸರ್ಕಾರ ಅನೇಕ ಸಂಘ ಸಂಸ್ಥೆಗಳ ನೆರವನ್ನ ಕೋರುತ್ತೆ. ಯಾವ್ಯಾವ ಸಂಘ ಸಂಸ್ಥೆಗಳು ಇದರ ಜೊತೆಗೆ ಕ್ರಿಯಾಶೀಲವಾಗಿ ಬೆಂಬಲ ಬೆಲೆ ಘೋಷಿಸೋದಿಕ್ಕೆ ಸಹಕಾರಿಯಾಗಿ ನಿಲ್ತವೆ ಅಂತ? ಕೃಷಿ ಬೆಲೆ ಆಯೋಗ ಅಂದ್ರೆ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್. ಇದು ಏನಪ್ಪ ಅಂತಂದ್ರೆ ಕೃಷಿ ಬೆಲೆ ನೀತಿ ಈ ಒಂದು ಯೋಜನೆಯಡಿ ಸರ್ಕಾರದ ಸಲಹೆಗಳನ್ನ ತಗೊಂಡ್ಬಿಟ್ಟು ಈ ಒಂದು ಬೆಂಬಲ ಬೆಲೆಯನ್ನ ಘೋಷಿಸುತ್ತೆ. ಬೆಂಬಲ ಬೆಲೆಯೊಂದಿಗೂ ಕೂಡ ಕೃಷಿಕರು ಏನ್ ಬೆಳೆದಂತಹ ಒಂದು ಉತ್ಪಾದನೆ ಏನು ಒಂದು ಬೆಳೆಯನ್ನು ಕೂಡ ಖರೀದಿ ಮಾಡುತ್ತೆ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್. ಹಾಗೇನೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದು ಕೂಡ ಕಾರ್ಪೊರೇಷನ್ ರೈತರಿಂದ ಒಂದು ಬೆಳೆದಂತಹ ಧಾನ್ಯಗಳನ್ನ ಒಂದು ಬೆಂಬಲ ಬೆಲೆಯೊಂದಿಗೆ ರೈತರೊಂದಿಗೆ ಖರೀದಿ ಮಾಡಿ ಅದನ್ನ ಬೆಂಬಲ ಬೆಲೆ ಮುಖಾಂತರ ಏನು ಕೊಡುವಂತಹ ಏನು ಕೆಲಸವನ್ನ ಮಾಡ್ತಾ ಇದಾವೆ ಈ ಎರಡು ಆಯೋಗಗಳು. ಮಾನ್ಯ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು 1,00,000 ಕೋಟಿ ಈ ಕೃಷಿ ಮೂಲ ಸೌಕರ್ಯ ಯೋಜನೆಗಳಿಗೆ ಅಂತ ಹೇಳಿದ್ರೆ ಈ ಕೃಷಿ ಗೇಟ್ ಮತ್ತು ಒಟ್ಟುಗೂಡಿಸುವ ಸ್ಥಳಗಳಲ್ಲಿ ಧನ ಸಹಾಯ ನೀಡುತ್ತೇವೆ ಅಂತ ಹೇಳಿದ್ರು. ಇನ್ನು ಮುಖ್ಯವಾಗಿ ಇದಕ್ಕೆ ಬರೋದಾದರೆ ಯಾವ ರೀತಿಯ ಭರವಸೆಗಳನ್ನು ಸರ್ಕಾರ ಒಂದೊಂದಾಗಿ ನೀಡಿತು ಅಂತ ಅಂದ್ರೆ ಮೂರು ಒಂದು ಪ್ರಮುಖ ಸುಧಾರಣೆಗಳನ್ನ ನಿರ್ಮಲಾ ಸೀತಾರಾಮನ್ ಅವರು ದೇಶದ ಮುಂದಿಟ್ಟಿದ್ದಾರೆ. ಅಂದ್ರೆ ರೈತರು ತಾವು ಬೆಳೆದಂತಹ ಬೆಳೆಗೆ ಉತ್ತಮ ಬೆಲೆಯನ್ನು ಒದಗಿಸಲು ಅಗತ್ಯ ಸರಕುಗಳ ಕಾಯ್ದೆನ ತಿದ್ದುಪಡಿ ಮಾಡುವಂತಹ ಒಂದು ಕೆಲಸನ ಮುಂದೆ ಇಟ್ಟಿದ್ದಾರೆ. ಹಾಗೇನೆ ರೈತರಿಗೆ ಮಾರುಕಟ್ಟೆಗಳನ್ನ ಆಯ್ಕೆ ಮಾಡಲು ಕೃಷಿ ಮಾರ್ಕೆಟಿಂಗ್ ಸುಧಾರಣೆಗಳನ್ನ ಇಟ್ಟಿದ್ದಾರೆ. ಹಾಗೇನೆ ಕೃಷಿ ಉತ್ಪಾದನಾ ಬೆಲೆ ಹಾಗೂ ಗುಣಮಟ್ಟದ ಭರವಸೆಯನ್ನು ಕೂಡ ಈ ಒಂದು ಮೂರು ಸುಧಾರಣೆಗಳನ್ನು ಕೂಡ ದೇಶದ ಮುಂದೆ ಇಟ್ಟಿದ್ದಾರೆ. ಅಂದ್ರೆ ರೈತರು ತಮ್ಮ ಬೆಳೆಗಳನ್ನ ಈ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ತಗೊಂಡೋದ್ರೆ ಒಂದೇ ಮಾರುಕಟ್ಟೆ ಅಡಿಯಲ್ಲಿ ಒಂದೇ ಬೆಲೆ ಸಿಗೋ ಅಂತದ್ದು. ಅಂದ್ರೆ ಮಾರುಕಟ್ಟೆಯಲ್ಲಿ ವ್ಯತ್ಯಾಸ ಇರಬಾರ್ದು, ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಜಾಸ್ತಿ ವ್ಯತ್ಯಾಸ ಕಾಣಬಾರ್ದು. ಈ ಒಂದು ವ್ಯವಸ್ಥೆಯಲ್ಲಿ APMC ಕೂಡ ಅವರಿಗೆ ರೈತರಿಗೆ ಬೆಂಬಲ ಬೆಲೆಯನ್ನ ಕೊಡಿಸೋದ್ರ ಮುಖಾಂತರ APMCನೂ ಕೂಡ ವರ್ಕ್ ಮಾಡುತ್ತೆ. ಹೀಗೆ ಮೂರು ಸುಧಾರಣೆಗಳನ್ನ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಪ್ರಮುಖವಾದಂತಹ ಒಂದು ಪ್ರಶ್ನೆ ಅಂತಂದ್ರೆ ರಫ್ತು ಅವಕಾಶಗಳು ಈ ಆತ್ಮ ನಿರ್ಭರ್ ಯೋಜನೆ ಅಡಿಯಲ್ಲಿ, ಜೊತೆಗೆ ಮುಖ್ಯವಾಗಿರ್ತಕ್ಕಂತಹದ್ದು ಬಿತ್ತನೆ ಬೀಜ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ. ಆತ್ಮ ನಿರ್ಭರ್ ಅಂದ್ರೇನೆ ಸ್ವಾವಲಂಬಿ ಅಂತ ಹೇಳ್ಬಿಟ್ಟು, ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ನಮ್ಮ ರೈತರು ಬಿತ್ತನೆ ಟೈಮಲ್ಲಿ ಬಿತ್ತನೆ ಬೀಜನ ಕೊಂಡ್ಕಂತಿರ್ಲಿಲ್ಲ. ಯಾಕೆ ಅಂತಂದ್ರೆ ಆಗಿನ ಕಾಲದಲ್ಲಿ ಏನಾಗ್ತಿತ್ತು, ಬಿತ್ತನೆ ಬೀಜನ ತಾವು ಬೆಳೆದ ಏನ್ ಬೆಳೆಯಲ್ಲೇನೆ ಉತ್ತಮವಾದ ಆಯ್ದ ಬೀಜಗಳನ್ನ ಅವರೇ ಆರಿಸ್ಕೊಂಡ್ಬಿಟ್ಟು ಶೇಖರಿಸಿಟ್ಕೊಂಡು ಮುಂದಿನ ಬೆಳೆಗೆ ಬಳಸ್ಕೊತಿದ್ದು ವಾಡಿಕೆ ಇತ್ತು. ಬಟ್ ಈಗ ಏನಾಗಿದೆ ಅಂದ್ರೆ ಕೋಟ್ಯಾಂತರ ರೈತರು ಅದೇ ಕ್ರಮನ ಅನುಸರಿಸಿದ್ರಾದ್ರೂ ಕೂಡ ಈ ಹಸಿರು ಕ್ರಾಂತಿ ಬಂದು ಹೈಬ್ರಿಡ್ ಸಂಕರಣ ತಳಿಗಳು ಸಾಕಷ್ಟು ಬೆಳೆಯೋದಿಕ್ಕೆ ರೈತರು ಮುಂದಾದ್ರು. ಅವಾಗ ಏನಾಯ್ತು ಅಂತಂದ್ರೆ ನಮ್ಮ ಮನೆಯಲ್ಲೇ ನಾವು ಬೆಳೆದಿದ್ದಂತಹ ಏನು ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಹೋಗಿ ಈ ಬೀಜಗಳನ್ನ ಅಂಗಡಿಯಿಂದ ತರ ಅಂತಹ ರೈತರಲ್ಲಿ ವಾಡಿಕೆ ಆಗೋಯ್ತು. ರೈತರಿಗೆ ಬೀಜಗಳನ್ನ ಕೊಳ್ಳೋದು ರೂಢಿ ಆಗೋಯ್ತು. ಅದೇ ಕಾರಣ ಇವತ್ತು ಸಾಕಷ್ಟು ಜನರು ಸಂಕರ್ಣ ತಳಿಗಳನ್ನ ಯೂಸ್ ಮಾಡ್ತಿದ್ದಾರೆ. ಇದು ಸಂಕರ್ಣ ಬೀಜಗಳನ್ನ ಉತ್ಪತ್ತಿ ಮಾಡೋದು ಕೂಡ ದೊಡ್ಡ ಆಕ್ಚುಲಿ ಉದ್ಯಮ ಆಗೇನೆ ಒಂದು ಬೆಳೆದಿದೆ. ಉತ್ತಮ ಗುಣಮಟ್ಟದ ಏನ್ ಬೀಜಗಳನ್ನ ಉತ್ಪತ್ತಿ ಮಾಡೋದ್ರಲ್ಲಿ ನಮ್ಮ ಒಂದು ಭಾರತ ದೇಶನೂ ಕೂಡ ಮುಂದೆ ಇದೆ. ಅನೇಕ ಹಳ್ಳಿಗಳು ಬೀಜೋತ್ಪಾದನೆಯಲ್ಲೇನೆ ತೊಡಕೊಂಡಿದ್ದಾವೆ. ಅದರಂತೆಯೇ ನಮ್ಮ ನೋಡೋದಾದ್ರೆ ಈ ಕರ್ನಾಟಕ ಆಗಿರ್ಬೋದು, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳ್ನಾಡು ಎಲ್ಲಾ ರಾಜ್ಯಗಳು ಏನಾಗಿದಾವೆ ಈ ಒಂದು ಬೀಜ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದಾವೆ. ಇದ್ರಲ್ಲೇ ಕೂಡ ನಮ್ಮ ರೈತರು ಆತ್ಮ ನಿರ್ಭರ್ ಅನ್ನೋದನ್ನ ಪಾಲಿಸ್ತಾ ಇದ್ದಾರೆ. ಅಂದ್ರೇನೆ ತಾವೇನೆ ತಾಂತ್ರಿಕ ಮಾಹಿತಿಯನ್ನ ಒಂದು ಸಂಗ್ರಹಿಸಿ ಅವರೇನೆ ಬಿತ್ತನೆ ಬೀಜವನ್ನ ಬೆಳೆಯುವಂತದ್ದು ರೂಢಿ ಆಗ್ತಿದೆ. ಸೊ ಇದಕ್ಕೆ ಏನಾಗಿದೆ ಅಂತಂದ್ರೆ ಈ ಒಂದು ಆತ್ಮ ನಿರ್ಭರ್ ಅಂತ ನಾವೇನ್ ಹೇಳಿ ಈ ಬ್ಯಾಂಕುಗಳಾಗಿರ್ಬೋದು ಬೀಜೋತ್ಪಾದನೆ ಮಾಡುವಂತಹ ರೈತರಿಗೆ ಸಾಲ ಕೊಡಲು ಕೂಡ ಹಿಂಜರಿತಾ ಇಲ್ಲ. ಯಾಕಂದ್ರೆ ವಹಿವಾಟು ಬೀಜದ ವಹಿವಾಟು ಜಾಸ್ತಿನೇ ಇದೆ. ಇದರಿಂದ ಏನಾಗ್ತಿದೆ ನಾವೇನೆ ಕೂಡ ಬೇರೆ ದೇಶಗಳಿಗೆ ರಫ್ತು ಮಾಡುವಂತಹ ಪರಿಸ್ಥಿತಿ ಉಂಟಾಗ್ತಿದೆ. ಯಾಕಂದ್ರೆ ನಮ್ಮ ಒಂದು ಭಾರತ ದೇಶದಲ್ಲಿ ವಾತಾವರಣ ವೈವಿಧ್ಯಮಯ ವಾತಾವರಣ ಇದೆ, ಅಂದ್ರೆ ಕೃಷಿಗೆ ಬೇಕಾದಂತಹ ವಾತಾವರಣ. ಸೊ ಹಾಗಾಗಿ ನಾವು ಬೀಜೋತ್ಪಾದನೆಯಲ್ಲಿ ಸ್ವಲ್ಪ ಪರಿಣಿತಿ ಇದೀವಿ, ಗುಣಮಟ್ಟದ ಒಂದು ನಿರ್ವಹಣೆಯಲ್ಲೂ ಕೂಡ ನಾವು ಸೈ ಅನ್ಸ್ಕೊಂಡಿದೀವಿ. ಹಾಗಾಗಿ ಇದರಲ್ಲಿ ನಾವು ಬೀಜೋತ್ಪಾದನೆಯಲ್ಲಿ ಆತ್ಮ ನಿರ್ಭರ್ನ ಕೈಗೊಂಡು ನಮ್ಮ ದೇಶವನ್ನ ನಾವು ಸ್ವಾವಲಂಬಿ ಮಾಡ್ತಿದ್ವಿ. ಬೇರೆ ದೇಶದ ಒಂದು ಬೀಜಗಳಿಗೆ ನಾವು ಮಾರು ಹೋಗ್ಲಂಗೆ. ಸೊ ನಾವು ಒಂದು ಆತ್ಮ ನಿರ್ಭರ್ ತಂತಾನೇನೆ ಒಂದು ಬೀಜ ಉತ್ಪಾದನೆಯಲ್ಲಿ ಆಗೋ ತರ ನಮ್ಮ ದೇಶ ಬೆಳೀತಾ ಇದೆ. ಸಾಮಾನ್ಯವಾಗಿ ಬೆಳೆ ಹಾಳಾಗೋದು ಅಂತ ಹೇಳಿದ್ರೆ ಈ ಕಳಪೆ ಬೀಜಗಳು ಎಲ್ಲಿ ಹಾಕ್ತಾರೆ ಅಲ್ಲಿ ಕೆಲವೊಂದು ಪ್ರಲೋಭನೆಗಳಿಂದ ಕೆಲವೊಂದು ಕಂಪನಿಗಳು ಮಾರಾಟ ಮಾಡಿ ರೈತರಿಗೆ ನಷ್ಟ ಆಗೋ ಹಾಗೆ ಮಾಡೋದನ್ನ ನಾವು ಕಾಣ್ತೇವೆ. ಇದರ ಮಧ್ಯದಲ್ಲಿ ನೀವೊಂದು ಮಾತು ಹೇಳಿದ್ರಿ, ಹಿಂದೆ ಒಂದು ಕಾಲ ಇತ್ತು ರೈತ ಬೀಜಗಳನ್ನ ತಾನೇ ಮಡಿ ಮಾಡಿಕೊಂಡು ಅದನ್ನ ನಂತರದ ಕೃಷಿ ಚಟುವಟಿಕೆ ಮಾಡಬೇಕಾದ್ರೆ ಅದನ್ನ ಉಪಯೋಗ ಮಾಡ್ಕೋತಿದ್ದ, ಆ ಸಂದರ್ಭದಲ್ಲಿ ಇದು ಒಳ್ಳೇದಿತ್ತು ಅಂತೇಳಿ. ಇದೇ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಾವು ಸಾವಯವ ಕೃಷಿಗೆ ಒತ್ತು ಕೊಡಬೇಕು ಅನ್ನೋ ಒಂದು ಕೂಗು ಸಹ ಕೇಳ್ಬರ್ತಾ ಇದೆ. ಎಲ್ಲೋ ಕಡೆ ರಾಸಾಯನಿಕಗಳನ್ನು ಬಳಸೋದ್ರಿಂದ ನಾವು ಗುಣಮಟ್ಟನ ಕಳ್ಕೊಳ್ತಾ ಇದ್ದೀವ ಅಥವಾ ಭೂಮಿಯನ್ನ ಬರಡು ಮಾಡ್ತಾ ಇದ್ದೀವ. ಸಾವಯವನು ಕೂಡ ಏನು ಇತ್ತೀಚಿನ ರೈತರಲ್ಲಿ ಸಾವಯವ ಒಂದು ವಾಡಿಕೆ ಇದೆ. ಸಾವಯವ ಅಂತ ಅಂದಾಗ ಗುಣಮಟ್ಟ ಅಂತ ಅಂದಾಗ ಅತಿ ಹೆಚ್ಚು ಪ್ರಮಾಣದ ಒಂದು ರಾಸಾಯನಿಕ ಬಳಕೆ ಆಗಿರ್ಬೋದು. ನಾ ಹೇಳ್ದಾಗ ಏನು ಹಸಿರು ಕ್ರಾಂತಿ ಅಂದ್ರೆ ಆ ಒಂದು ಕ್ರಾಂತಿಯಡಿ ಅಧಿಕ ಉತ್ಪಾದನೆ ಏನು ಆಗಂತಹ ಸಂಕರಣ ತಳಿಗಳ ಪರಿಚಯ ಆಗುತ್ತೆ. ಸಂಕರಣ ತಳಿಗಳು ಪರಿಚಯ ಆದಾಗ ಅಧಿಕ ಪ್ರಮಾಣದಲ್ಲಿ ರಸಗೊಬ್ಬರಗಳ ಬಳಕೆ ಆಗುತ್ತೆ, ಹಾಗೆ ಅಧಿಕ ಏನು ಒಂದು ಕೀಟನಾಶಕಗಳ ಬಳಕೆ ಆಗುತ್ತೆ. ಈ ಎಲ್ಲಾ ಪರಿಣಾಮದಿಂದ ಏನಾಗುತ್ತೆ, ಸೊ ನಮಗೆ ಸಾಕಷ್ಟು ರೋಗ ಅಂದ್ರೆ ಕೆಮಿಕಲ್ ಅಂದ್ರೆ ರಾಸಾಯನಿಕಗಳ ಬಳಕೆ ಜಾಸ್ತಿ ಆದಂಗೆ ಆಟೋಮೆಟಿಕಲಿ ಮಣ್ಣಿನ ಒಂದು ಆರೋಗ್ಯ ಆಗಿರ್ಬೋದು ಮತ್ತೆ ಅದನ್ನ ಸೇವನೆ ಮಾಡಿದಂತಹ ಏನು ಮನುಷ್ಯರ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರಂತಹ ಒಂದು ಜಾಸ್ತಿ ಚಾನ್ಸಸ್ ಜಾಸ್ತಿ ಆದಾಗಿಂದ ಸೊ ಸಾವಯವ ಒಂದು ರೀತಿಯಲ್ಲಿ ಬೆಳೆಯೋದಿಕ್ಕೆ ರೈತರು ಮುಂದಾಗಿದ್ದಾರೆ. ಸೊ ಸಾವಯವ ರೀತಿಯಲ್ಲಿ ಅಂತಂದಾಗ ಏನು ಎರೆಹುಳು ಗೊಬ್ಬರ ಆಗಿರ್ಬೋದು, ಎರೆ ಜಲ ಆಗಿರ್ಬೋದು, ಈ ಟ್ರೈಕೋಡರ್ಮಾ ಮತ್ತೆ ಸೂಡಮೋನಸ್ ಬಳಕೆ ಆಗಿರ್ಬಹುದು ಬೆಳೆಗಳಲ್ಲಿ, ಮತ್ತೆ ಪರೋಪಕಾರಿ ಜೀವಿಗಳನ್ನ ಏನು ಬಳಕೆ ಮಾಡಿಕೊಂಡು ಕೀಟಗಳನ್ನ ನಿಯಂತ್ರಣ ಮಾಡೋದಾಗಿರ್ಬಹುದು, ಬಯೋಫಂಜಿಸೈಡ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ರೋಗಗಳನ್ನ ಏನು ಹತೋಟಿ ಮಾಡೋದ್ರಿಂದ ಹಿಡಿದು ಸೊ ಹೀಗೆ ಎಲ್ಲಾ ಒಂದು ಸಾವಯವ ಕ್ರಮಗಳನ್ನ ಕೈಗೊಂಡು ನಾವು ಒಂದು ಬೆಳೆಗಳನ್ನ ಸಾವಯವ ರೀತಿಯಲ್ಲಿ ಬೆಳೆದು ಸೊ ನಾವು ಮಣ್ಣಿನ ಒಂದು ಗುಣನ ಕಾಪಾಡಬಹುದು, ಹಾಗೇನೆ ನಮ್ಮ ಆರೋಗ್ಯನು ಕೂಡ ಒಂದು ಉತ್ತಮ ರೀತಿಯಲ್ಲಿ ಇಟ್ಕೋಬಹುದು ಸಾವಯವ ರೀತಿ ಬೆಳೆಯೋದ್ರಿಂದ. ಮೊದಲು ನಾವು ಸ್ವಾವಲಂಬಿಗಳಾಗಬೇಕು, ನಂತರದಲ್ಲಿ ರಫ್ತಿಗೆ ಕೈ ಹಾಕಬೇಕು. ಇದರ ಮಧ್ಯದಲ್ಲಿ ಗುಣಮಟ್ಟಕ್ಕೂ ಹೆಚ್ಚಿನ ಆದ್ಯತೆ ಕೊಡಬೇಕು, ಅವಾಗ ಮಾತ್ರ ನಾವು ಹೆಚ್ಚಿನ ರಫ್ತು ಮಾಡೋದಿಕ್ಕೆ ಮತ್ತು ದೇಶದ ಆದಾಯ ಹೆಚ್ಚಿಸೋದಿಕ್ಕೆ ಸಾಧ್ಯ ಅಂತ. ಹೌದು, ಪ್ರಮುಖವಾಗಿ ನಾವು ಬೇರೆ ಒಂದು ಒಂದು ಪ್ರೊಸೆಸಿಂಗಿಗೆ ಕೊಡ್ತೀವಿ ಅಂತ ಅಂದ್ರೆ, ನಾವು ಬೇರೆ ಒಂದು ದೇಶಕ್ಕೆ ಎಕ್ಸ್ಪೋರ್ಟ್ ರಫ್ತು ಮಾಡ್ತೀವಿ ಅಂತಂದ್ರೆ ಗುಣಮಟ್ಟನೇ ಮುಖ್ಯ ಆಗೋದು. ಗುಣಮಟ್ಟ ಅಂತಂದ್ರೆ ಅದು ಪ್ರಮುಖವಾಗಿ ಬಿತ್ತನೆ ಟೈಮ್ ಇಂದಲೇ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೀವು ಉತ್ತಮ ಬೀಜದ ಬೀಜವನ್ನ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡ್ಕೊಳೋದು, ಹಾಗೆ ಒಂದು ಟೆಕ್ನಿಕಲ್ ಆಗಿ ಕೆಲವೊಂದು ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸಿಕೊಂಡು ಬೆಳೆಗಳನ್ನ ಬೆಳೆಯೋದ್ರಿಂದ ಹಿಡಿದು, ಹಾಗೇನೆ ನಾವು ಮೊದಲನೆಯದಾಗಿನೇ ಈ ಒಂದು ಬಿತ್ತನೆ ಟೈಮಲ್ಲಿ ಈ ರೋಗ ಕೀಟಗಳಿಂದ ಮುಕ್ತ ಆಗಿರೋಂತಹ ಒಂದು ಬೀಜಗಳನ್ನ ಆಯ್ಕೆ ಮಾಡೋದು, ಒಂದು ವೈಜ್ಞಾನಿಕ ರೀತಿಯಲ್ಲಿ ಒಂದು ಕೀಟನಾಶಕಗಳನ್ನ ಮತ್ತೆ ರಾಸಾಯನಿಕಗಳನ್ನ ಅಳವಡಿಸ್ಕೊಂಡು ಅವನ್ನ ಹತೋಟಿ ಮಾಡ್ಕೊಳೋದು, ಹೀಗೆ ಪ್ರತಿಯೊಂದು ಕೂಡ ಒಂದು ಗುಣಮಟ್ಟದಲ್ಲಿ ನಾವು ಖಚಿತ ಮಾಡ್ಕೊಂಡೆ ಬೆಳೆದಾಗ ಮಾತ್ರ ನಮ್ಗೆ ಹೆಚ್ಚಿನ ನಾವು ರಫ್ತು ಮಾಡ ಉತ್ತಮ ಗುಣಮಟ್ಟದ ಬೀಜಗಳನ್ನ ನಾವು ಆಯ್ಕೆ ಮಾಡೋದು, ವೈಜ್ಞಾನಿಕ ರೀತಿಯಲ್ಲಿ ವಿಜ್ಞಾನಿಗಳ ಒಂದು ಸಂಪರ್ಕದೊಂದಿಗೆ ವೈಜ್ಞಾನಿಕ ಮತದಾನಗಳನ್ನ ಕೈಕೊಂಡು ಹೊಸ ಹೊಸ ತಾಂತ್ರಿಕತೆಗಳನ್ನ ಕೈಗೊಂಡು ಬೆಳೆದು ಒಂದು ಉತ್ತಮ ಗುಣಮಟ್ಟನ ಕಾಯ್ದಿರಿಸಿಕೊಂಡು ಅವೆಲ್ಲ ಪ್ರೊಸೀಜರ್ ಏನೇನು ನಾವು ಅನುಕೂಲ ಮಾಡಿಕೊಂಡು ಬೆಳೆದಾಗ ಮಾತ್ರ ನಾವು ಉತ್ತಮ ಧಾರಣೆನ ಪಡ್ಕೊಂಡು ಬೇರೆ ದೇಶಗಳಿಗೂ ಕೂಡ ನಾವು ರಫ್ತನ್ನ ಮಾಡಕ್ಕೆ ಸಾಧ್ಯ ಆಗೋದು. ಕೊನೆಯಲ್ಲಿ ಇನ್ನೊಂದು ಮಾತು ಹೇಳ್ಬೇಕು ಅನ್ಸುತ್ತೆ, ಏನಂತಂದ್ರೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಹೇಳ್ದಂಗೆ ಬೆಲೆ ಭರವಸೆ ಮತ್ತು ಕೃಷಿ ಸೇವೆಗಳ ಆದೇಶದ ಅನ್ವಯ ಈ ರೈತರು ಸಬಲೀಕರಣ ಮತ್ತು ಸಂರಕ್ಷಣೆಗೋಸ್ಕರ ಒಂದು ಒಪ್ಪಂದವನ್ನ ಆ ಒಂದು ಆಯೋಗದೊಂದಿಗೆ ಮಾಡ್ಕೊಂಡಿದ್ದಾರೆ. ಅದರಂತೆ 3/6/2020 ಕ್ಯಾಬಿನೆಟ್ ಅದು ಕೂಡ ಅಂಗೀಕರಿಸಿದೆ. ಇದರಿಂದ ಏನಾಗುತ್ತೆ, ರೈತರು ಈ ಸಂಸ್ಕರಣೆ ಮಾಡುವಂತರಾಗಿರ್ಬೋದು ಚೆಂಟ್ಸ್ಗಳೊಂದಿಗೆ, ಹಾಗೇನೆ ಈ ಸಗಟು ವ್ಯಾಪಾರಿ ಚಿಲ್ಲರೆ ವ್ಯಾಪಾರಿಗಳೊಂದಿಗೆ, ಹಾಗೆ ಇನ್ನಿತರ ದೇಶಗಳ ಒಂದಿಗೆ ರಫ್ತು ಮಾಡುವಂತಹ ರಫ್ತುದಾರರೊಂದಿಗೆ ಈ ಒಪ್ಪಂದದ ಮೂಲಕ ಅವರು ಬೆಳೆದಂತಹ ಒಂದು ಬೆಳೆಗಳನ್ನ ಅವ್ರಿಗೆ ಮಾರಾಟ ಮಾಡಿಕೊಳ್ಳೋದಿಕ್ಕೆ ಅವರನ್ನ ಅವರು ತೊಡಗಿಸಿಕೊಳ್ಬಹುದು ಅನ್ನೋ ಒಂದು ಮಾತು ಹೇಳಿದ್ದಾರೆ. ಒಳ್ಳೇದು ಮೇಡಮ್, ಇದುವರೆಗೆ ರೈತರಿಗೆ ಒಂದು ಗುಣಮಟ್ಟದ ಬೆಳೆಗಳನ್ನ ಬೆಳೆದಾಗ ಅದಕ್ಕೆ ಉತ್ತಮ ಬೆಲೆ ಸಿಗತ್ತೆ, ಉತ್ತಮ ಬೆಲೆ ಸಿಕ್ಕಾಗ ಅವರು ಸ್ವಾವಲಂಬಿಗಳಾಗ್ತಾರೆ, ಸ್ವಾವಲಂಬಿಗಳಾದಾಗ ಹೆಚ್ಚಿನ ಬೆಳೆಗಳನ್ನ ಬೇರೆ ದೇಶಕ್ಕೂ ರಫ್ತು ಮಾಡಬಹುದು, ದೇಶದ ಅಭಿವೃದ್ಧಿಯೂ ಇದರಿಂದ ಉತ್ತಮವಾಗತ್ತೆ ಅನ್ನೋ ಒಂದು ಮಾತನ್ನ ಹಲವಾರು ಉದಾಹರಣೆಗಳ ಮೂಲಕ ಚೆನ್ನಾಗಿ ಮನದಟ್ಟು ಮಾಡಿದ್ರಿ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಕೃಷಿ ದರ ನಿಗದಿ ಮತ್ತು ಗುಣಮಟ್ಟ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಶಿವಮೊಗ್ಗದ ವಿಜ್ಞಾನಿಯಾದ ಜಿಬಿ ಸ್ಮಿತಾ ಅವರೊಡನೆ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಎಂಎ ಸುದರ್ಶನ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಮತ್ತು ಸಾಂಬಾರು ಬೆಳೆ ಕೃಷಿ ಅನುಭವ ಕುರಿತು ಹೊಸನಗರದ ಕೆರೆಹೊಂಡದ ಹರ್ಷ ಕೆಕೆ ಅವರೊಡನೆ ಸಂದರ್ಶನ ಕೇಳುವರೆ. ಆತ್ಮೀರೆ, ಇದು ಇಂದಿನ ಕಿಸಾನ್ ವಾಣಿಯಾಗಿತ್ತು. ಮತ್ತೆ ಇದೇ ಸಮಯಕ್ಕೆ ನಾಳೆ ಭೇಟಿಯಾಗೋಣ. ಮತ್ತೊಮ್ಮೆ ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳುವರೆ, ಮೀಡಿಯಂ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 6:25. ಕಾರ್ಯಕ್ರಮ ಚಿತ್ರಗೀತೆ. ಯಕ್ಷ ಸಂಪದ ಯಕ್ಷಗಾನದ ಬಡಗುತಿಟ್ಟಿನ ಮೊಟ್ಟುಗಳ ರೇಡಿಯೋ ಪ್ರಾತ್ಯಕ್ಷಿಕೆ ಪ್ರತಿ ಸೋಮವಾರ ಮುಂಜಾನೆ 9:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಹೊಸ್ತೋಟ ಮಂಜುನಾಥ ಭಾಗವತರಿಂದ ಮೊಟ್ಟುಗಳ ವಿವರಣೆ, ಕಬ್ಬಿನಾಲೆ ವಸಂತ ಭಾರದ್ವಾಜರಿಂದ ಪದ್ಯ ಸಾಹಿತ್ಯದ ವಿಶ್ಲೇಷಣೆ, ಪರಿಣತ ಕಲಾವಿದರಿಂದ ಹಾಡುಗಳ ಪ್ರಸ್ತುತಿ. ಪ್ರತಿ ಸೋಮವಾರ ಮುಂಜಾನೆ 9:05 ಯಕ್ಷ ಸಂಪದ. ಯಕ್ಷ ಸಂಪದ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಮಲಯ ಮಾರುತ ಚಿತ್ರದ ಗೀತೆ ಹಾಡಿದ್ದಾರೆ ಕೆಜೆ ಯೇಸುದಾಸ್. ತೋರಿದೆ ನಿನ್ನ ಕರುಣಯ ಕಡಲ